ಹೆಚ್ಚಿಗೆ ಕೊಟ್ಟಿಗೆ ಗೊಬ್ಬರನ ಕೊಡ್ತೀವಿ. ಕೊಟ್ಟಿಗೆ ಗೊಬ್ಬರ ಕೊಡೋದ್ರಿಂದ ಮಣ್ಣಿನ ಫಲವತ್ತತೆ ಬೇಗ ಹಾಳಾಗೋದಿಲ್ಲ. ಮತ್ತೆ ಎರೆಹುಳ ಗೊಬ್ಬರನು ಕೊಡ್ತೀವಿ. ಇದೆಲ್ಲ ಕೊಟ್ಟು ಮತ್ತೆ ಉಂಗೆ ಹಿಂಡಿ ಬೇವಿನ ಹಿಂಡಿ ಆದಷ್ಟು ನಾವು ರಾಸಾಯನಿಕ ಸಾವಯವನೇ ಕೊಡ್ತೀವಿ. ರಾಸಾಯನಿಕ ಗೊಬ್ಬರಗಳನ್ನ ನಾವು ಯಥೇಚ್ಛವಾಗಿ ಕೊಡೋದಕ್ಕೆ ಹೋಗೋದಿಲ್ಲ. ಏನು ಈ ಲಘು ಪೋಷಕಾಂಶಗಳಂತಾರೆ ಜಿಂಕು ಬೋರಾನು ಐರನ್ ಈ ತರದ್ದು ಬೇಕಾದ್ರೆ ಕೊಡ್ತೀವಿ ಹೊರತು ಯಥೇಚ್ಛವಾಗಿ ನಾವು ಸಾವಯವ ಗೊಬ್ಬರನೇ ಕೊಡ್ತೀವಿ. ಒಂದು 2 ವರ್ಷಕ್ಕೆ 1-3 ವರ್ಷಕ್ಕೆ ಒಂದ್ಸರಿ ಅಂದ್ರೆ ತೆಳುವಾಗಿ 1 ಎಕರೆಗೆ 20-30 ಟ್ರ್ಯಾಕ್ಟರ್ ಒಳ್ಳೆ ಕೆಂಪು ಮಣ್ಣನ್ನ ಹೊಸ ಮಣ್ಣನ್ನು ಹೊಡಿತೀವಿ. ವೆಂಕಟೇಶಂ ರೆಡ್ಡಿ ಅವರು ತಮ್ಮ ಒಂದು ಕ್ಯಾಪ್ಸಿಕಮ್ ಬೇಸಾಯದ ಅನುಭವವನ್ನು ತಿಳಿಸ್ತಾ ಇದ್ದೀರಿ. ಈಗ ಗೊಬ್ಬರ ನಿರ್ವಹಣೆ ಹೇಳಿದ್ರಿ, ಯಾವುದೇ ಒಂದು ರಾಸಾಯನಿಕ ಗೊಬ್ಬರವನ್ನು ತಾವು ಬಳಸ್ತಾ ಇಲ್ಲ, ಮತ್ತೆ ಕೇವಲ ಸಾವಯವ ಗೊಬ್ಬರದಲ್ಲೇ ತಾವು ನಿರ್ವಹಣೆ ಮಾಡ್ತಾ ಇದ್ದೀರಿ. ಇದು 1 ಎಕರೆಗೆ ಯಾವ ತರ ಕೊಡ್ತೀರಿ, ಎಷ್ಟು ಬಾರಿ ಕೊಡ್ತೀರಿ? ಭೂಮಿ ಉಳುಮೆ ಮಾಡಿ ಚೆನ್ನಾಗಿ ಅದ ಮಾಡುವಾಗ ಆಗ್ಲೇ ಕನಿಷ್ಠ ಪಕ್ಷ 1 ಎಕರೆಗೆ 15-16 ಟ್ರ್ಯಾಕ್ಟರ್ ಕೊಟ್ಟಿಗೆ ಗೊಬ್ಬರವನ್ನು ಕೊಡ್ತೀವಿ. ಮತ್ತೆ 1-5 ಕ್ವಿಂಟಾಲ್ ಉಂಗೆ ಹಿಂಡಿ ಕೊಡ್ತೀವಿ, 1-5 ಕ್ವಿಂಟಾಲ್ ಬೇವಿನ ಹಿಂಡಿ ಕೊಡ್ತೀವಿ. ಮತ್ತೆ ಏನು ಕಳ್ಳೆಕಾಯಿ ಅಂದ್ರೆ ಹಸುಗಳು ತಿಂತದಲ್ಲ ಆ ಚಕ್ಕೆಯನ್ನು ಸಮೇತ ಮಿಷಿನ್ ಪುಡಿ ಮಾಡಿಸಿ ಅದನ್ನು ಒಂದ್ ಸ್ವಲ್ಪ ಕೊಡ್ತೀವಿ. ಹಂಗಾಗಿ ಯಥೇಚ್ಛವಾಗಿ ಏನು ಸಾವಯವ ಎಷ್ಟು ಸಾಧ್ಯವಾಗುತ್ತೋ ಅಷ್ಟೂ ಬರೀ ಅವನ್ನೇ ಕೊಡ್ತಾರೆ. ನಾವೇ ಮಾಡ್ಕೋತೀವಿ ಗೊಬ್ಬರ, ನಮ್ಮಲ್ಲೇ ಕುರಿ ಇದೆ, ಎಮ್ಮೆ ಇದೆ, ಹಸು ಇದೆ, ಅದನ್ನೆಲ್ಲ ಇಟ್ಕೊಳ್ತೀವಿ. ಅಕಸ್ಮಾತ್ ನಮ್ಗೇನ ಸಾಕಾಗಿಲ್ಲ ಅಂತಾನೆ ನಮ್ಮ ಊರಲ್ಲೇ ಒಣಬೇಸಾಯ ಮಾಡತಕ್ಕಂಥವ್ರು ಮಾರಾಟ ಮಾಡ್ತಾರೆ, ಅವರಲ್ಲಿ ತಗೊಂಬಂದು ನಾವು ಇದಕ್ಕೆ ಹೊಡಿತೀವಿ. ಈಗ ಕ್ಯಾಪ್ಸಿಕಮ್ ಗಿಡನ ತಾವು ತಂದು ನೆಟ್ಟ ತಕ್ಷಣ ಎಷ್ಟು ದಿನ ನಂತರ ಅದು ತಮಗೆ ಇಳುವರಿಯನ್ನು ಕೊಡಕ್ಕೆ ಶುರು ಮಾಡ್ತದೆ? ನಾವು ಕ್ಯಾಪ್ಸಿಕಮ್ ನಾಟಿ ಮಾಡಿದ್ದ ನಮ್ಗೆ ಅಂದ್ರೆ ಗ್ರೀನ್ ಇದರಲ್ಲಿ ಫಸ್ಟ್ ಗ್ರೀನ್ ಬರುತ್ತೆ, ನಾವು ಹಾಕೋದು ಕಲರ್ ವೆರೈಟಿ ಹಾಕ್ತಿವಿ, ಅದು ಫಸ್ಟ್ ಈ ಗ್ರೀನ್ ಯೆಲ್ಲೋ ಆಗ್ಬಹುದು ಇಲ್ಲ ರೆಡ್ ಆಗ್ಬಹುದು ಫಸ್ಟ್ ಗ್ರೀನ್ ಕಾಯಿ ಬರ್ತದೆ. ನಮ್ಗೆ ಅಕಸ್ಮಾತ್ ಏನಾದ್ರು ಗ್ರೀನ್ ಉತ್ತಮ ಬೆಲೆ ಇತ್ತಂದ್ರೆ ನಾವು ಇದರಲ್ಲಿ ಮಲ್ಟಿ ಆಪ್ಷನ್ ಇರ್ತದೆ, ಕಲರ್ ಕ್ಯಾಪ್ಸಿಕಮ್ ಬಿಡ್ಬಹುದು. ಅಕಸ್ಮಾತ್ ರೇಟ್ ಇತ್ತು ಅಂದ್ರೆ ನಾವು ಮುಂಚಿತವಾಗಿ ಗ್ರೀನೇ ಕಟ್ ಮಾಡಬಹುದು. ಹಂಗಾಗಿ ನಾವು ಕಲರ್ ಆಗುತ್ತೆ ಅದು 1-15 ದಿನ ಎಕ್ಸ್ಟ್ರಾ ತಗೊಳ್ತದೆ ಕಲರ್ ಬರ್ಬೇಕಂತಂದ್ರೆ. ಹಂಗಾಗಿ ನಮ್ಗೇನಾದ್ರೂ ಇವಾಗ ಮಾರುಕಟ್ಟೆಯಲ್ಲಿ ಏನಾದ್ರೂ ಗ್ರೀನ್ ಕ್ಯಾಪ್ಸಿಕಮ್ ಏನಾದ್ರು ಬೆಲೆ ಇತ್ತಂದ್ರೆ ನಾವು 1-50 ದಿನಕ್ಕೇನೆ ನಾವು ಕಟ್ ಮಾಡ್ತೀವಿ, ಗ್ರೀನ್ ಹಾರ್ವೆಸ್ಟ್ ಮಾಡ್ತೀವಿ. ಇಲ್ಲ ನಮ್ಗೆ ಗ್ರೀನ್ ಕ್ಯಾಪ್ಸಿಕಮ್ ಬೆಲೆ ಕಡಿಮೆ ಇದೆ ಕಲರ್ ರೇಟ್ ಇದೆ ಅಂತಂದ್ರೆ ಅವಾಗ ಕಲರ್ ಕ್ಯಾಪ್ಸಿಕಮ್ ಬಿಡ್ತೀವಿ. ಅದು ಕನಿಷ್ಠ ಪಕ್ಷ 75-80 ದಿನ ತಗೊಳುತ್ತೆ. 80 ದಿನದ ಆದ್ಮೇಲೆ ಕೊಯ್ಲಿಗೆ ಯಾವಾಗ ಬರುತ್ತೋ ಪ್ರತಿ 4 ದಿನ ಇಲ್ಲ 5 ದಿನಕ್ಕೆ ಒಂದ್ಸರಿ ಅದು ಕಂಟಿನ್ಯೂಸ್ ಆಗಿ ಮಾಡ್ಕೋತಾ ಇರ್ತೀವಿ. ಕ್ಯಾಪ್ಸಿಕಮ್ ಇದನ್ನ 3 ತಿಂಗಳ ನಂತರ ನೀವು ಮಾಡ್ಕೊಂತ 4 ದಿನಕ್ಕೆ ಒಂದ್ಸರಿ ಏನ್ ಕಲರ್ ಬಂದಿರ್ತದೆ ಅಂದ್ರೆ ಅವನೊಂದು 50% ಕಲರ್ ಟರ್ನ್ ಆಗಿರ್ತದೆ. ಪೂರ್ತಿ ಕಲರ್ ಟರ್ನ್ ಆದ್ರೂ ಅದು ಸಾಫ್ಟ್ ಆಗಿ ದೂರ ಸಾಕಾಣಿಕೆ ಇದನ್ನ ರಿಜೆಕ್ಟ್ ಮಾಡ್ತಾರೆ. ಹಂಗಾಗಿ ಏನು ಒಂದು ಕ್ಯಾಪ್ಸಿಕಮ್ ಅಲ್ಲಿ ಅರ್ಧಕ್ಕಿಂತ ಹೆಚ್ಚಿನ ಭಾಗ ಕಲರ್ ಬಂದಿರ್ತದ ಅದನ್ನ ಕಿತ್ತು ನಾವು ಇಲ್ಲ ಹಾಕಿದ್ರೆ ಅವರೇ ಬಂದು ಇಲ್ಲೆಲ್ಲ ಲೋಡ್ ಮಾಡ್ಕೊಂಡು ಅವ್ರ ದೂರ ಸಾಗಾಣಿಕೆ ಕಳ್ಸಿಕೊಡ್ತಾರೆ. ಅದೇ ನಾವು ಗ್ರೀನ್ ಹಾರ್ವೆಸ್ಟ್ ಹೋಯ್ತು ಅಂತಂದ್ರೆ ಅಂದ್ರೆ ವಾರಕ್ಕೊಂದ್ಸರಿ ಗ್ರೀನ್ ಹಾರ್ವೆಸ್ಟ್ ಮಾಡ್ತೀವಿ. ಈಗ 3 ತಿಂಗಳಕ್ಕೊಂದ್ ನಂತರ ಶುರು ಆಗುತ್ತೆ ಅಂತ ಹೇಳಿದ್ರಲ್ಲ ಈಗ ಕ್ಯಾಪ್ಸಿಕಮ್ ಬೆಳೆ ಹಾರ್ವೆಸ್ಟ್ ಮಾಡೋದು, ಅದು ಎಲ್ ತನಕ ಹೋಗುತ್ತೆ, ಎಷ್ಟು ತಿಂಗಳ ತನಕ ತಾವು ಮತ್ತೆ ಕಟಾವು ಮಾಡ್ಕೋತಾ ಹೋಗಬಹುದು? ನಾವು ಅಂದ್ರೆ ಅದನ್ನ ಕನಿಷ್ಠ ಪಕ್ಷ 1 ವರ್ಷ ಇಡಬಹುದು ಸರ್. ನಾಟಿ ಮಾಡಿದಾಗಿಂದ ಅಂದ್ರೆ 8-9 ತಿಂಗಳ ಬರ್ತದೆ. ಆ ಗಿಡ ಯಾವಾಗ ಇವಾಗ ಶೆಡ್ ಅಲ್ಲಿ ಸ್ವಲ್ಪ ಹೈಟ್ ಆಗ್ತಾ ಹೋಗ್ತದೋ ಒಂದು ಕನಿಷ್ಠ ಪಕ್ಷ 8-9 ಅಡಿ ವರ್ಗೂ ಅದು ಸಸಿ ಬೆಳೆಯುವಂತ ಚಾನ್ಸಸ್ ಎತ್ತರ ಹೋಗುತ್ತೆ. ಆಗ ಹೋದಾಗ ಏನಾದ್ರು ಸ್ವಲ್ಪ ನಿರ್ವಹಣೆ ಕಷ್ಟ ಅನ್ಸುತ್ತೆ, ಔಷಧಿ ಸಿಂಪಡಣೆ ಆಗ್ಲಿ ಆಗ್ಬಹುದು, ಇಲ್ಲ ಅಂತಂದ್ರೆ ಕಾಯಿ ಕೀಳೋದಾಗ್ಲಿ, ಅವಾಗ ಒಂದ್ ಸ್ವಲ್ಪ ಸಮಸ್ಯೆ ಆಗ್ತದೆ. ಅವಾಗ ತೆಗೆದ್ಬಿಟ್ಟು ನಾವು ಮಾಡ್ತೀವಿ. ಕನಿಷ್ಠ ಪಕ್ಷ 8 ತಿಂಗಳಾದ್ರೂ ನಾವು ಇದರಲ್ಲಿ ಹಾರ್ವೆಸ್ಟ್ ಮಾಡಿ ನಿರಂತರ ನೀವು ಬೆಳೆ ಕಟಾವ್ ಮಾಡ್ಕೊಂತ ಹೋಗ್ಬೋದು. ಹೌದು ಸರ್, ಕಟಾವ್ ಮಾಡ್ಕೊಂತ ಹೋಗ್ಬೋದು. ಸಾಮಾನ್ಯ ಒಂದು ಗಿಡ ಒಂದು ಕ್ಯಾಪ್ಸಿಕಮ್ ಗಿಡದಲ್ಲಿ ಈಗ ತಾವು ಎಷ್ಟು ಬೆಳೆ ತೆಗಿಬಹುದು, ಎಷ್ಟು ಕೆಜಿ ತೆಗಿಬಹುದು ಸರ್? ಅಂದ್ರೆ ಅದು 1 ಎಕರೆಗೆ ನಾವು 10,000 ಸಸಿ ಹಾಕ್ತಿವಿ. 10,000 ಸಸಿಗೆ ಕನಿಷ್ಠ ಪಕ್ಷ 5-6 ಕೆಜಿ ವರ್ಗೂ ನಾವು ಬರ್ತದೆ. ಅಂದ್ರೆ ಒಂದು ಕ್ಯಾಪ್ಸಿಕಮ್ ಇದೆ ಒಂದ್ ಮಿನಿಮಮ್ 100-200 ಗ್ರಾಮ್ ಇರುತ್ತಲ್ಲ? ಇಲ್ಲ ಸರ್, ಫಸ್ಟ್ ಅಂದ್ರೆ ಹೇಳದ್ ನಿಜಾನೇ, ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಬೇಕಾದ್ರೆ 100 ಗ್ರಾಮ್ಗಿಂತ ಹೆಚ್ಚಾಗಿ ಬರ್ತದೆ, ತೂಕ ಇರ್ತದೆ. ಅದು ಬರ್ತಾ ಬರ್ತಾ ಕಾಲಕ್ರಮೇಣ ಸ್ವಲ್ಪ ಅದ್ರದ್ದು ಸೈಜ್ ಕಡಿಮೆ ಆಗ್ತಾ ಬರ್ತದೆ. ಹಂಗಾಗಿ ನಮ್ಗೆ ಇಳುವರಿ ಕನಿಷ್ಠ ಪಕ್ಷ ಅಂದ್ರೆ 30 ಚೆನ್ನಾಗಿ ಬಂದ್ರೆ 50 ಟನ್ ವರೆಗೂ ಬೆಳೆದಿರ್ತಕ್ಕಂತ ರೈತರು ಇದಾರೆ ಸರ್. ಈಗ ಒಟ್ಟಾರೆ ಹೇಳ್ಬೇಕಂದ್ರೆ ಈಗ ಈ ಒಂದು ಕ್ಯಾಪ್ಸಿಕಮ್ ಬೇಸಾಯದಿಂದ ತಮ್ಗೆ ಅಗದಿ ಕಾಳಜಿ ವಹಿಸಿ ಮುತುವರ್ಜಿ ವಹಿಸಿ ನೀವು ವ್ಯವಸಾಯ ಮಾಡಿದ್ರೆ ಇದು ನಿಮ್ಗೆ ಒಳ್ಳೇದನ್ಸ್ತದೆ? ಹೌದು ಸರ್, ಏನೇ ಕ್ಯಾಪ್ಸಿಕಮ್ ಅಲ್ಲಿ ಏನೇ ಬೆಳೆ ಮಾಡಿದ್ರು ಮುತುವರ್ಜಿ ವಹಿಸಿ ಕಾಳಜಿ ವಹಿಸಿ ಮಾಡಿದ್ರೆ

ಹಂಗಾಗಿ ಇದನ್ನ ಏನೋ ಮಾಡಿದ್ರೆ ಸ್ವಲ್ಪ ಒಳಗಡೆ ಒಂಥರ ರಿಮೋಟ್ ಇದೆ, ರಿಮೋಟ್ ಕಂಟ್ರೋಲ್ ಅಂದ್ರೆ ಏನ್ ಒಳಗಡೆ ತುಂಬಾ ಡಿಸೀಸ್ ಅಟ್ಯಾಕ್ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಇರ್ತದೆ. ಹಂಗಾಗಿ ನನ್ಗೆ ಶೆಡ್ ಅಲ್ಲಿ ಮಾಡಿಸ್ಕೊಂಡು ಇದರಲ್ಲೇ ಲಾಭದಾಯಕವಾಗಿ ಮಾಡ್ಕೋಬಹುದು. ಆಮೇಲೆ ಇದು ಕ್ಯಾಪ್ಸಿಕಂ ಮುಂದೆ ಅಲ್ಲ, ಇದರಲ್ಲಿ ಬೆಳೀತಕ್ಕಂತ ಹೂಗಳಿಗೆ ತುಂಬಾ ಹೆಚ್ಚಿನ ಬೆಲೆ ಬರ್ತದೆ ಸರ್. ಇವಾಗ ನಾವು ಒಂದೇ ಕ್ಯಾಪ್ಸಿಕಂ ಮಾಡ್ಕೊಂಡು ಹೋಗೋದಿಲ್ಲ, ಒಂದು ಬೆಳೆ ನಾವು ಮತ್ತೆ ಅಂದ್ರೆ ಕ್ರಾಪ್ ಚೇಂಜ್ ಮಾಡುದು, ಕ್ರಾಪ್ ರೊಟೇಷನ್ ಮಾಡುದು. ಸರಿ, ಜೋಳನು ಹಾಕೊಂತೀವಿ, ಅದನ್ನ ಕಲ್ಟಿವೇಷನ್ ಮಾಡ್ತೀವಿ. ತಾವ್ ಹೇಳ್ತಾರಲ್ಲ ಈಗ ಮತ್ತೀಗೆ ಒಂದು 12 ತಿಂಗಳಿಗೆ ಮತ್ತೆ ಚೇಂಜ್ ಆಗುತ್ತೆ. 12 ತಿಂಗಳಿಗೆ ಕ್ರೈಸಾಂಥಮಮ್ ಹೂ ಹೋಗ್ತೀವಿ, ಅದು ಏನಾಗುತ್ತೆ, ಸೇವಂತಿ ಹೂ ಸೇವಂತಿಗೆ ಹೂವು ಹೋದಾಗ ಆಗ ಮಳೆಗಾಲ ಇರ್ತದೆ. ಈಗ ಮಾರುಕಟ್ಟೆಯಲ್ಲಿ 100 ರೂಪಾಯಿ ಹೋಗ್ತಾ ಇರ್ತದೆ ಫಾರ್ ಎಕ್ಸಾಂಪಲ್ ಕೆಜಿ ಅಂತಿದ್ರೆ, ಅಕಸ್ಮಾತ್ ಆಗಿ ಅವತ್ತು ಇವಾಗ ಬೆಳಗ್ಗೆ ಹೂವ ಕಟ್ ಮಾಡ್ಬೇಕು, ಸಂಜೆ ಇಲ್ಲ ನಾವತ್ತು ರಾತ್ರಿ ಏನಾರ ಮಳೆ ಸುರಿಯಿತು ಅಂತಂದ್ರೆ ಅದನ್ನ 20 ರೂಪಾಯಿ 30 ರೂಪಾಯಿ ಕೇಳೋದಿಲ್ಲ. ನೋಡಿ ನೋಡಿ ನೋಡಿ, ಆಗ ಏನಾಗುತ್ತೆ, ತೇವದ ಹೂವ ದೂರ ಸಾಕಾಣಿಕೆಗೆ ಆಗೋದಿಲ್ಲ ಅಂತ ಹೇಳ್ತಾರೆ ಅವ್ರು, ಕಾರಣ ಕೊಡ್ತಾರೆ. ಈ ಪಾಲಿ ಹೌಸ್ ಅಲ್ಲಿ ಇರೋದ್ರೆ ಒಂದೇ ಒಂದು ಹನಿ ಒಳಗಡೆ ನೀರು ಹೋಗೋದಿಲ್ಲ. ಆಗ 100 ರೂಪಾಯಿ ಇರ್ತಕ್ಕಂತ ಹೂವು ಅವತ್ತಿನ ದಿನ ಮಳೆ ಬಿದ್ದಿದ್ದ ದಿನ 200 ರೂಪಾಯಿ ಹೋಗೋ ಚಾನ್ಸಸ್ ಇರ್ತವೆ. ಹೌದು, ಎಲ್ಲ ಕಡೆನೂ ತೇವ ನೆಂದಿರ್ತದೆ, ಇದು ಏನಾಗಿರಲ್ಲ. ಹಂಗಾಗಿ ಯಾವಾಗ ಕಡಿಮೆ ದೂರ ಸಾಕಾಣಿಕೆಗೆ ಹೂವು ಬೇಕಾಗಿರ್ತಕ್ಕಂತ ಹೂವು ಕಡಿಮೆ ಬಂದಿರ್ತದೆ ಮಾರ್ಕೆಟ್ಗೆ, ಅವಾಗ ಈ ಹೂಗಳಿಗೆ ತುಂಬಾ ಡಿಮ್ಯಾಂಡ್ ಇರ್ತದೆ, ಹೆಚ್ಚಿನ ಬೆಲೆ ಹೋಗುತ್ತ ಚಾನ್ಸಸ್ ತುಂಬಾ ಇರ್ತದೆ. ಹಾಗಾಗಿ ಸಾಕಷ್ಟು ತಾವು ಮಾಡಿದ ಒಂದು ಉದ್ಯೋಗದ ಮೇಲೆ ತಮ್ಗೆ ವಿಶ್ವಾಸ ಇದೆ. ಸಾಕಷ್ಟು ಈಗ ಕೃಷಿ ಇಲಾಖೆಯವರು ಕೂಡ ತಮ್ಮ ಒಂದು ಕೆಲಸದ ನಿರ್ವಹಣೆಯನ್ನು ನೋಡಿ, ತಮ್ಮ ಬೆಳೆನ ಒಂದು ಪ್ರಗತಿಯನ್ನು ನೋಡಿ ಅವರಿಗೂ ಕೂಡ ಖುಷಿಯಾಗಿದೆ. ಅವ್ರಿಗೂ ಖುಷಿಯಾಗಿದೆ ಸರ್. ನಾವು ಎಲ್ಲ ನಮ್ದು ಅವಿಭಕ್ತ ಕುಟುಂಬ, ನಾವೆಲ್ಲ ಓದಿದ್ದೀರಿ ಪಿಯುಸಿ ಓದಿದ್ದೀವಿ ನಾವು, ನಮ್ಮ ಅಣ್ಣ ಎಲ್ಲ ಜೊತೆಯಾಗಿ ಇದ್ಕೊಂಡು ವ್ಯವಸಾಯ ಮಾಡೋದ್ರಿಂದ ನಮ್ಗೆ ಸರ್ಕಾರದಿಂದ ಸಹಾಯಧನಗಳು ಸಿಕ್ಕಿದೆ. ನಮ್ಮ ಅಣ್ಣನ್ಗೆ ಈ ಬೆಳೆ ಎಲ್ಲ ಚೆನ್ನಾಗಿ ಬೆಳೆದು ಉತ್ತಮ ಪ್ರಶಸ್ತಿಗಳನ್ನು ಸಿಕ್ಕಿವೆ. ನಮ್ಗೆ ಈ ಕೃಷಿಯಲ್ಲಿ ತುಂಬಾ ನಮ್ ಖುಷಿ ಅನಿಸ್ತದೆ ಸರ್. ಈಗ ಎಲ್ಲ 20,000-30,000 ತಗೊಂಡು ಎಲ್ಲ ಹೊರಗಡೆ ನಗರ ಪ್ರದೇಶಗಳಿಗೆ ಹೋಗಿ ಕೆಲಸ ಮಾಡೋದಿಗೆ ಅಲ್ಲಿ ನೆಮ್ಮದಿ ಇರೋದಕ್ಕಿಂತ ಇಲ್ಲಿ ಉತ್ತಮ ವಾತಾವರಣನೂ ಇರ್ತದೆ. ನಮ್ಗೆ ಅಕಸ್ಮಾತ್ ಆಗಿ ಇವಾಗ ನಾವು ಒಂದ್ 10 ಜನಕ್ಕೆ ಕೆಲಸ ಕೊಟ್ಟ ಆಗುತ್ತೆ. ನಾವು ಅಲ್ಲಿ ಹೋಗಿ ಕೈ ಚಾಚೋದಕ್ಕಿಂತ 20,000 ಇಲ್ಲಿ ದುಡಿದ್ರೆ ನಮ್ಗೆ ದೇವರು ಒಂದು ಬೆಳೆಯಲ್ಲಿ ಬೇಕಾದ್ರೆ ನಾವ್ ಏನ್ ಅನ್ಕೊಂಡಿದೀವಿ ಅದನ್ನ ನಿರೀಕ್ಷೆಗೂ ಮೀರಿ ಲಾಭದಾಯಕ ಪಡ್ಕೊಳ್ಳೋ ಚಾನ್ಸಸ್ ತುಂಬಾ ಇದೆ ಸರ್. ಒಂದೇ ಒಂದೇ ಕೆಲಸ ಜಾಸ್ತಿ ಆಗುತ್ತೆ, ಕೆಲಸ ಜಾಸ್ತಿ ಆಗುತ್ತೆ, ಎಲ್ಲೂ ಹೊರಗಡೆ ಹೋಗಕ್ಕಾಗಲ್ಲ, ಹೊರಗಡೆ ಹೋಗಕ್ ಆಗೋದಿಲ್ಲ. ಏನಂತ ನಾವು ಮಾಡಿರದ ವ್ಯವಸಾಯ ನಮ್ಗೆ ವ್ಯವಸಾಯನೇ ಹಂಗಲ್ಲ ಸರ್. ಯಾವಾಗೂ 24 ಗಂಟೆನೂ ಬಿಸಿ ಶೆಡ್ಯೂಲ್ ಇರ್ತದೆ, ಕೆಲವರು 24 ಗಂಟೆ ಫ್ರೀನೇ ಇರ್ತಾರೆ. ಹಂಗಾಗಿ ವ್ಯವಸಾಯನ ನಾವು ಎಷ್ಟು ಮುತುವರ್ಜಿ ಮಾಡಿಸಿದ್ರೆ, ನಮ್ ತಂದೆ ಹೇಳ್ತಿದ್ರು 100% ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಿದ್ರೆ ನಮ್ಗೆ ಸಿಗೋದು 70-60, ನಾವು ಮಾಡೋದೇ 50 ಆದ್ರೆ ನಮ್ಗೆ ಸಿಗೋದು 25 ಅಂತೇಳಿ. ಹಂಗಾಗಿ ಅದನ್ನ ನಾವು ಏನಾದ್ರೂ ನಾವ್ ಏನೇ ಮಾಡಿದ್ರು ಅದಕ್ಕೆ ಶ್ರಮ ವಹಿಸಿ ಮುತುವರ್ಜಿ ವಹಿಸಿ ಮಾಡ್ತೀವಿ ಸರ್, ಯಾವ್ದೇ ಬೆಳೆ ಬರಲಿ. ತುಂಬಾ ಸಂತೋಷ ವೆಂಕಟಶ್ಯಾಮ ರೆಡ್ಡಿ ಅವರೇ, ತಮ್ಮ ಒಂದು ಕ್ಯಾಪ್ಸಿಕಂ ಬೆಳೆಯ ಅನುಭವ ಕೇಳಿ ನಮ್ಮ ರೈತರಿಗೂ ಕೂಡ ತುಂಬಾ ಕುತೂಹಲ ಆಗಿರ್ತದೆ, ಖುಷಿ ಆಗಿರ್ತದೆ. ಕೆಲವರು ರೈತರು ಇರ್ತಾರೆ, ನಾನು ಕೂಡ ವೆಂಕಟಶ್ಯಾಮ ರೆಡ್ಡಿ ಅವ್ರ ಜೊತೆ ಮಾತಾಡಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ಕೊಡಬಹುದಲ್ಲ? ಕೊಡಬಹುದು ಹೇಳಿ. ನಮ್ಮ ದೂರವಾಣಿ ಸಂಖ್ಯೆ 9591232826. ಇನ್ನೊಮ್ಮೆ ಹೇಳಿ, 9591232826. ತುಂಬಾ ತುಂಬಾ ಧನ್ಯವಾದಗಳು ವೆಂಕಟಶ್ಯಾಮ ರೆಡ್ಡಿ ಅವರೇ. ಮುಂಬರುವ ದಿನಗಳಲ್ಲಿ ತಮ್ಮ ಒಂದು ಬೇಸಾಯದ ಒಂದು ಯಶೋಗಾಥೆ ಇನ್ನೂ ಕೂಡ ಯಶಸ್ಸಾಗಲಿ, ಇನ್ನೂ ಕೂಡ ಜಾಸ್ತಿ ಸಾಧನೆ ಗಳಿಸ್ರಿ, ಎಲ್ಲರಿಗೂ ಮಾದರಿಯಾಗ್ರಿ, ತಮಗೂ ಕೂಡ ಕೃಷಿ ಪಂಡಿತ ಪ್ರಶಸ್ತಿ ಸದ್ಯದಲ್ಲಿ ಬರಲಿ ಅಂತ ನಾವು ಕೂಡ ಆಶಿಸ್ತೇವೆ. ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಪ್ರಗತಿಪರ ರೈತ ವೆಂಕಟಶ್ಯಾಮ ರೆಡ್ಡಿ ಅವರೊಡನೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ ಗೌಡ. ಕೃಷಿ ರಂಗದಲ್ಲಿ ಇನ್ನು ಮುಂದೆ ಚಿಕ್ಕನಾಯಕನಹಳ್ಳಿ ತಾಲೂಕು ಮುದ್ದೇನಹಳ್ಳಿಯ ಎಂಇ ಶಿವಶಂಕರ ಶಾಸ್ತ್ರಿ ಮತ್ತು ಸಂಗಡಿಗರಿಂದ ಭಜನೆ ಪದ. ಜ್ಞಾನಾಮೃತವು ಸಿಕ್ಕಿತು ಹೃನ್ನಾಳದೆ, ಜ್ಞಾನಾಮೃತವು ಸಿಕ್ಕಿತು ನಾನು ನೀನೆಂಬ ಕತ್ತಲೆ ಹಾರಿದೋಗಲು, ನಾನು ನೀನೆಂಬ ಕತ್ತಲೆ ಹಾರಿದೋಗಲು, ನಾನು ನೀನೆಂಬ ಕತ್ತಲೆ ಹಾರಿದೋಗಲು, ನಾನು ನೀನೆಂಬ ಕತ್ತಲೆ ಹಾರಿದೋಗಲು, ಪೂರ್ಣಚಂದ್ರಾನಂದ ಬೆಳಕಿನೊಳಗೆ ಜ್ಞಾನಾಮೃತವು ಸಿಕ್ಕಿತು. ಕುಹಾಕ ಕೂಟಿಲ ವಾಡಾಗಿ ಶಾಂತಿಯು ಮೌನ ಸಹಜ ಸದ್ಗುಣ ಬೆಳಗಿ ಇಹ ಭೋಗ ಸಾಮ್ರಾಜ್ಯ ತೃಣ ಗಣವು ಆಗಿ ಇಹ ಭೋಗ ಸಾಮ್ರಾಜ್ಯ ತೃಣ ಗಣವು ಆಗಿ ಬಹು ಜನ್ಮ ಸುಕೃತದ ಫಲವು ಲಭ್ಯವಾಗಿ ಜ್ಞಾನಾಮೃತವು ಸಿಕ್ಕಿತು ಋಣಾಣದಿ ಜ್ಞಾನಾಮೃತವು ಸಿಕ್ಕಿತು ಜ್ಞಾನಾಮೃತವು ಸಿಕ್ಕಿತು ಹೌದಪ್ಪ ಮಾಯಾತ್ಮನ ಆರಾಣಿ ಮಾಡುತ್ತ ಮೂಲ ಪ್ರಣವ ಮೇಲರಾಣಿ ಮಾಡಿ ಮನದಿ ಸ್ವಹಂ ಭಾವದಿಂದಲಿ ಮಣಿಷಿಹ ಮನದೆ ಸೋಹಂ ಭಾವದಿಂದಲಿ ಮಣಿಷಿಹ ಅನುಭಾವ ಜನಿತ ಚಿನ್ನದ ಚಿತ್ಕಾಳೆ ಎಂಬ ಮಥನಾದೋಳು ಕೂಡಿದ ರಾಕ್ಷಸ ಪಡೆಯಲು ಅಡಗಲಾಗಿ ಪರದೇವತೆಗಳಿಗೆ ದಿವ್ಯಾಮೃತ ಬಂದಂತೆ ಪರದೇವತೆಗಳಿಗೆ ದಿವ್ಯಾಮೃತ ಬಂದಂತೆ ಗುರುಜೀವತ್ವಳಿಯೆ ಚಿದಾಂಬುದೇ ಬಂದ ಇದು ಬ್ರಹ್ಮ ಬೋಧಾರಸ ಇದು ದಿವ್ಯ ಸಿದ್ಧಾರಸ ಚಂದ್ರಾಮೃತ ಇದು ಬ್ರಹ್ಮ ಬೋಧಾರಸ ಇದು ಭಾ ಯಾವ ರೋಗ ಔಷಧವು ನಿಜವೆನ್ನುತ್ತ ಇದು ಬಾವ ರೋಗ ಔಷಧವು ನಿಜವೆನ್ನುತ್ತ ಮುದದಿ ಸೇವಿಪೇವಾರ ಮುಕ್ತಿಯ ನೀ ಬಂತ ಪಾರ್ವಾತ ಕರ್ಮ ಭ್ರಷ್ಟಗೆ ದಕ್ಕಾದ ಕರ್ಮ ನಿಷ್ಠಗೆ ಸಿಕ್ಕಿದ ಸಾಧಿ ಪಾರ್ವಾತ ಕರ್ಮ ಭ್ರಷ್ಟಗೆ ದಕ್ಕಾದ ಕರ್ಮದ ಬೀಜ ಜ್ವಾಲಾಗ್ನಿಯು ದಹಿಸುವ ಕರ್ಮದ ಬೀಜ ಜ್ವಾಲಾಗ್ನಿಯು ದಹಿಸುವ ಮರ್ಮಾವರಿತ ಗುರು ರಂಗನ ಕೃಪೆಯಿಂದ ನಿಷ್ಠಾಗೆ ಸಿಕ್ಕಿದ ಸಾಧಿ ಪಾರ್ವತ ಕರ್ಮ ಭ್ರಷ್ಟಗೆ ದಕ್ಕಾದ ಕರ್ಮ ನಿಷ್ಠಾಗೆ ಸಿಕ್ಕಿದ ಸಾಧಿ ಪಾರ್ವತ ಕರ್ಮ ಭ್ರಷ್ಟಗೆ ದಕ್ಕಾದ ಕರ್ಮದ ಬೀಜ ಜ್ವಾಲ ಅಗ್ನಿಯು ದಹಿಸುವ ಮರ್ಮಾವರಿತ ಗುರು ರಂಗನ ಕೃಪೆಯಿಂದ ಜ್ಞಾನಾಮೃತವು ಜ್ಞಾನಾಮೃತವು ಸಿಕ್ಕಿತು ಬೃನ್ನಾಳದಿ ಜ್ಞಾನಾಮೃತವು ಸಿಕ್ಕಿತು. ತಿಳಿಯಬಾರದೆ ಹೀಗೆ ತಿಳಿಯಬಾರದೆ ತಿಳಿಯಬಾರದೆ ತಿಳಿಯಬಾರದೆ ಹೀಗೆ ತಿಳಿಯಬಾರದೆ ತಿಳಿಯಬಾರದೆ ಹೀಗೆ ತಿಳಿಯಬಾರದೆ ಅಳಿವುದೆಲ್ಲ ಜಗವು ತಾನೆ ಉಳುಮೆಯಾದ ಬ್ರಹ್ಮವೆಂದು ಅಳಿವುದೆಲ್ಲ ಜಗವು ತಾನೆ ಉಳುಮೆಯಾದ ಬ್ರಹ್ಮವೆಂದು ಅಳಿವುದೆಲ್ಲ ಜಗವು ತಾನೆ ಉಳುಮೆಯಾದ ಬ್ರಹ್ಮವೆಂದು ಅಳಿವುದೆಲ್ಲ ಜಗವು ತಾನೆ ಉಳುಮೆಯಾದ ಬ್ರಹ್ಮವೆಂದು ಅಳಿವುದೆಲ್ಲ ಜಗವು ತಾನೆ ಅಳಿವುದೆಲ್ಲ ಜಗವು ತಾನೆ ಅಳಿವುದೆಲ್ಲ ಜಗವು ತಾನೆ ಅಳಿವುದೆಲ್ಲ ಜಗವು ತಾನೆ ಉಳುಮೆಯಾದ ಬ್ರಹ್ಮವೆಂದು ತಿಳಿಯಬಾರದೆ Thank you. ಮಾಡಿದು ಬಾರಿ ಬಾರಿ ಭವಕ್ಕೆ ಬರುವ ನೂರು ವರ್ಷದೊಳಗೆ ಮಾಡಿದು ಬಾರಿ ಬಾರಿ ಭವಕ್ಕೆ ಬರುವ ನೂರು ವರ್ಷದೊಳಗೆ ಮಾಡಿದು ಬಾರಿ ಬಾರಿ ಭವಕ್ಕೆ ಬರುವ ನೂರು ವರ್ಷದೊಳಗೆ ಮಾಡಿದು ಬಾರಿ ಬಾರಿ ಭವಕ್ಕೆ ಬರುವ ಕೋರ ದೇಹ ಮಯಕ್ಕೆ ದೂರ ದೇಹ ಮಯಕ್ಕೆ ದೂರ ತೋರ ದೇಹ ಮಯಕ್ಕೆ ದೂರ ದೂರ ಸಾಕ್ಷಿ ಬ್ರಹ್ಮವೆಂದು ತಿಳಿಯಬಾರದೆ ಹೀಗೆ ತಿಳಿಯಬಾರದೆ ತಿಳಿಯಬಾರದೆ ಹೀಗೆ ತಿಳಿಯಬಾರದೆ ಯಾವಾಗುವ ತನಕ ಬಳಲಿ ಮೋಹಾರಾಗದಲ್ಲಿ ಪ್ರಳಯವಾಗುವ ತನಕ ಬಳಲಿ ಮೋಹಾರಾಗದಲ್ಲಿ ಪ್ರಳಯವಾಗುವ ತನಕ ಬಳಲಿ ಮೋಹಾರಾಗದಲ್ಲಿ ಪ್ರಳಯವಾಗುವ ತನಕ ಬಳಲಿ ಮೋಹಾರಾಗದಲ್ಲಿ ಅಳಿವಾಲಿಂಗ ದೇಹ ನೋಡುವ ಅಳಿವಲಿಂಗ ದೇಹ ನೋಡುವ ಅಳಿವಲಿಂಗ ದೇಹ ನೋಡುವ ಉಳುಮೆ ಬ್ರಹ್ಮ ತಾನೆ ಎಂದು ತಿಳಿಯಬಾರದೆ ಹೀಗೆ ತಿಳಿಯಬಾರದೆ ತಿಳಿಯಬಾರದೆ ಹೀಗೆ ತಿಳಿಯಬಾರದೆ ಫಲದಿ ಚಾರು ಜ್ಞಾನ ಉದಿಸಾಲಳಿವ ನೂರು ಜನ್ಮ ಸುಕೃತ ಫಲದಿ ಚಾರು ಜ್ಞಾನ ಉದಿಸಾಲಳಿವ ನೂರು ಜನ್ಮ ಸುಕೃತ ಫಲದಿ ಚಾರು ಜ್ಞಾನ ಉದಿಸಾಲಳಿವ ನೂರು ಜನ್ಮ ಸುಕೃತ ಫಲದಿ ಚಾರು ಜ್ಞಾನ ಉದಿಸಾಲಳಿವ ಕಾರಣಾಂಗ ಸಾಕ್ಷಿಯಾದ ಪೂರ್ಣ ಬ್ರಹ್ಮ ತಾನೇ ಎಂದು ತಿಳಿಯಬಾರದೆ ಹೀಗೆ ತಿಳಿಯಬಾರದೆ ತಿಳಿಯಬಾರದೆ ಹೀಗೆ ತಿಳಿಯಬಾರದೆ ಶಕ್ತಿ ಮೂರಾವಸ್ಥೆ ಮೂರು ಜೀವ ಮೂರು ತನುವು ಮೂರು ಶಕ್ತಿ ಮೂರಾವಸ್ಥೆ ಮೂರು ಜೀವ ಮೂರು ತನುವು ಮೂರು ಶಕ್ತಿ ಮೂರಾವಸ್ಥೆ ಮೂರು ಜೀವ ಮೂರು ತನುವು ಮೂರು ಶಕ್ತಿ ಮೂರಾವಸ್ಥೆ ಮೂರು ಜೀವ ಮೂರು ಗುಣಗಳಂಟಾದಿರುವ ಮೂರು ಗುಣಗಳಂಟಾದಿರುವ ಮೂರು ಗುಣಗಳ ಮೂರು ಗುಣಗಳಂಟದಿರುವ ಸಾರ ಚಿನ್ಮಯ ಬ್ರಹ್ಮವೆಂದು ತಿಳಿಯಬಾರದೆ ಹೀಗೆ ತಿಳಿಯಬಾರದೆ ತಿಳಿಯಬಾರದೆ ಹೀಗೆ ತಿಳಿಯಬಾರದೆ ಶ್ರೀ ಗುರು ರಂಗಲಿಂಗ ವರದಾ ತತ್ವ ಸಾರ ತಿಳಿಯ